ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ನಮ್ಮ ರೈತ ಬಂಧುಗಳಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಲಿದ್ದೀರಿ, ಶ್ರೀಗಂಧದ ಬೆಳೆ ಬೇಸಾಯ. ಈ ಕುರಿತು ಶಿರಸಿಯ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ಅರಣ್ಯ ವಿಭಾಗದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಎಲ್ ವೆಂಕಟೇಶ್ ಅವರೊಂದಿಗೆ ಸಂದರ್ಶನ. ಇಂಗ್ಲೀಷಲ್ಲಿ ಲೈಟ್ ಡಿಮ್ಯಾಂಡರ್ ಸ್ಪೀಸೀಸ್ ಅಂತೇಳಿ ಕರೀತೀವಿ. ಇದು ಚೆನ್ನಾಗಿ ಬೆಳಕನ್ನು ಹೀರಿಕೊಂಡು ಬೆಳೆಯುವ ಒಂದು ಮರ. ಮತ್ತು ನಿಮಗೆ ಗೊತ್ತಿದೆ, ಶ್ರೀಗಂಧ ಒಂದು ಪರವಲಂಬಿ ಸಸ್ಯ ಅಂಥೇಳಿ, ಇದು ಅರೆ ಪರವಲಂಬಿ ಅಂತೇಳಿ ಕರಿತೀವಿ. ಪ್ರಾಥಮಿಕವಾಗಿ ಇದಕ್ಕೆ ಒಂದು ಅತಿಥಿಯ ಸಸ್ಯಗಳಾಗಿ ಬಿಡಬೇಕು. ನಾವು ಇದನ್ನು ಈ ಸಸಿ ಮಡಿಗಳಲ್ಲಿ ಏನಾದರೂ ಬೆಳೆಸಬೇಕಾದ್ರೆ, ಸಸ್ಯ ಕ್ಷೇತ್ರದಲ್ಲಿ ಏನಾದರೂ ಈ ಸಸಿ ಮಡಿಯಾಗಿ ಬೆಳೆಸುವ ಅಂತ ಇದರಲ್ಲಿ ನಾವು ಪ್ರಾಥಮಿಕವಾಗಿ ಅತಿಥಿ ಸಸ್ಯಗಳು ಈ ತೊಗರಿ ಆಗಿರಬಹುದು, ಮುಟ್ಟಿದರೆ ಮುನಿ ಅಂತೇಳಿ ಕರಿತೀವಲ್ಲ, ಅಥವಾ ಚೊಗಚೆ ಆಗಿರಬಹುದು. ಇದನ್ನ ನಾವು ಈ ಪ್ರಾಥಮಿಕ ಹಂತದಲ್ಲಿ ನಾವು ಹಿಡುವಳಿ ಅಥವಾ ಲಾರ್ಜ್ ಫಾರ್ಮರ್ಸ್ ಏನಿರ್ತೀವಲ್ಲ ಅಂತವರು ಇದನ್ನ ಶ್ರೀಗಂಧ ಬೆಳಿಬಹುದು. ಅದಕ್ಕೆ ನಾವು ಏನ್ ಶಿಫಾರಸ್ ಮಾಡ್ತಾ ಇದೀವಪ್ಪ ಅಂದ್ರೆ, ಶ್ರೀಗಂಧದ ಜೊತೆ ಈ ಹಣ್ಣಿನ ಬೆಳೆಗಳೇನಾದ್ರೂ ಬೆಳೆದ್ರೆ ನಿಮಗೆ ಇಂಟರ್ಮೀಡಿಯೇಟ್ ಮಧ್ಯಮ ಅವಧಿಯಲ್ಲಿ ನಿಮಗೆ ಇನ್ಕಮ್ ಆದಾಯ ಬರ್ತಾ ಇರುತ್ತೆ. ಅದು ಶ್ರೀಗಂಧ 15 ವರ್ಷ ಬರೋರು. ನಾವು ಯಾವ್ದಾದ್ರು ಹಣ್ಣಿನ ಬೆಳೆಗಳು ಅದಕ್ಕೆ ಶಾಶ್ವತ ಅತಿಥಿ ಸಸ್ಯವನ್ನಾಗಿ ಆಗತ್ತೆ. ಜೊತೆಗೆ ನಿಮಗೆ ಫ್ರೂಟ್ ಈಗ ಸೀಬೆಕಾಯಿ ಇರಬಹುದು, ಪೇರಲೆ ಹಣ್ಣು ಅಂತೀವಲ್ಲ, ಪೇರಲೆ, ಮಾವು, ಸಪೋಟ ಇತ್ಯಾದಿ ಇವನ್ನ ಹಣ್ಣಿನ ಬೆಳೆಗಳ ಜೊತೆ ನಾವು ಶ್ರೀಗಂಧನ ಬೆಳೆದ್ರೆ ಮಧ್ಯಮ ಅವಧಿಯಲ್ಲಿ ನಮಗೆ ಇನ್ಕಮ್ ಜನರೇಟ್ ಬರುತ್ತೆ. ಜೊತೆಗೆ ತದನಂತರ 15 ವರ್ಷಕ್ಕೆ ನೀವು ಶ್ರೀಗಂಧ ಬೆಳೆಯನ್ನು ನಿರೀಕ್ಷಿಸಬಹುದು. ಶ್ರೀಗಂಧ ಕಟಾವು ಮಾಡಲಿಕ್ಕೆ ಕನಿಷ್ಠ ಇಷ್ಟು ವರ್ಷ ಬಿಡಲೇಬೇಕು ಅನ್ನುವಂಥದ್ದು ಇದೆಯಲ್ಲ? ಹೌದು ಹೌದು, ಶ್ರೀಗಂಧಕ್ಕೆ ಮಿನಿಮಮ್ ಕೆಲವು ಸಂಶೋಧನೆ ಅಥವಾ ಅಧ್ಯಯನ ಪ್ರಕಾರ ಅದು ನಾವು ನೆಟ್ಟ 7ನೇ ವರ್ಷದಿಂದ ಅದರ ಒಳಗಡೆ ಕೆಚ್ಚೇನಂತೀವಲ್ಲ ಅದು ಅಲ್ಲಿಂದ ಶುರುವಾಗತ್ತಂತೆ. ಎಣ್ಣೆಯ ಅಂಶ 7ನೇ ವರ್ಷದಿಂದ ಶುರುವಾಗತ್ತಂತೆ. 7ನೇ ವರ್ಷದ ನಂತರ ಆದ್ಮೇಲೆ ನಾವು ಅದನ್ನ 12 ಅಥವಾ 15 ವರ್ಷಕ್ಕೆ ಕಟಾವು ಮಾಡಬಹುದು. 15 ವರ್ಷ ದಾಟಿ ನಮಗೆ 20 ವರ್ಷ 25 ವರ್ಷ 30 ವರ್ಷ ಹಿಂಗ್ ಬಿಟ್ರೂ ಅದರ ಕೆಚ್ಚಿನ ಪ್ರಮಾಣನೂ ಜಾಸ್ತಿ ಆಗುತ್ತೆ, ಮತ್ತೆ ಜಾಸ್ತಿ ಎಣ್ಣೆ ಇದಾಗುತ್ತೆ. 25 ವರ್ಷಕ್ಕೆ ಆಮೇಲೆ ಮತ್ತೆ ಕಡಿಮೆ ಹಾಕಂತ ಹೋಗುತ್ತೆ. ಎಷ್ಟು ಏಜಸ್ ಇರುತ್ತೆ ಅಷ್ಟು ಒಳ್ಳೇದು. ಈಗ ಶ್ರೀಗಂಧ ಅಂದ್ರೆ ಒಂದು ಅತ್ಯಂತ ಬೆಲೆ ಬಾಳುವ ಮರ. ನೀವೆಲ್ಲ ಈಗ ಎಲ್ಲೋ ಕಳ್ಳ ಕಾಕರ ಒಂದು ಭಯವಿದೆ ಇಲ್ಲದ ಅಂತ ನೋಡಿಸಿಗೆ. ನಾನು ಮೊನ್ನೆ ಇದಕ್ಕೆ ಹೋದಾಗ ಹೇಳಿದ್ರು, ಸರ್ ಎಲ್ಲರೂ ಒಂದೊಂದು ಮನೆಗೆ ಬಂದು ಶ್ರೀಗಂಧ ಬೆಳೆಸಿದ್ರೆ ಆ ಒಂದು ಹಳ್ಳಿಯಲ್ಲಿ ಜನರು ಏನಂತಾರೆ, ಸರ್ ಕಳ್ಳರುಗಳು ಉಳಿಸಲ್ಲ, ನಾವೆಲ್ಲಿ ಬೆಳೆಸಾನೆ ಹಾಗಾಗಿರತ್ತೆ. ಅದಕ್ಕೆ ನಾನು ಒಂದು ಸೊಲ್ಯೂಷನ್ ಹೇಳಿದೆ, ಇಡೀ ಊರೇ ಮನೆಗೆ ಬಂದು ನೀವು ಒಂದೊಂದು ಅಥವಾ ಎರಡೆರಡು ಬೆಳೆಸಿ, ಒಂದು ಸಾಮಾಜಿಕ ಫೆನ್ಸ್ ತರ, ಸೋಷಿಯಲ್ ಫೆನ್ಸ್ ತರ ಇದಾಗತ್ತೆ. ಎಲ್ಲರೂ ಬೆಳೆಸಿದ್ರೆ ಕಳವು ಪ್ರಮಾಣ ಎಲ್ಲಿ ಆಗತ್ತೆ, ಎಲ್ಲರೂ ಕಾಮನ್ ಸಾಮಾನ್ಯ ಬೆಳೆ ಆದಂಗೆ ಆಗತ್ತೆ ಅಂತೇಳಿ ಅವ್ರಿಗೊಂದು ಮನವರಿಕೆ ಮಾಡಿ ಹೇಳಿದೆ. ಅಂದ್ರೆ ಸುತ್ತಮುತ್ತ ರಕ್ಷಣಾ ಕವಚ ಕೊಡಬೇಕು ಅದಕ್ಕೆ. ಹೌದೌದು, ರಕ್ಷಣಾ ಕವಚ ತುಂಬಾ ಪ್ರಮುಖವಾದದ್ದು. ಇತ್ತೀಚೆಗೆ ಕೆಲವು ರೈತರು ಏನ್ ಮಾಡ್ತಾ ಇದಾರೆ, ಬಿದಿರು ಇದೆ, ಮುಳ್ಳು ಬಿದಿರು ಅಂತೇಳಿ ಬೆಂಬಸ ವಲ್ಗರಿಸ್ ಅಂತೇಳಿ ಬರುತ್ತೆ. ಆ ಮುಳ್ಳು ಬಿದಿರನ್ನ ಏನಾದ್ರೂ ಹಾಕ್ಬಿಟ್ರೆ ಅದು ತುಂಬಾ ದಟ್ಟವಾಗಿ ಬೆಳೆಯುತ್ತೆ, ಒಳಗಡೆ ಏನ್ ಬೆಳೆದಿದ್ದಾರೆ ಅನ್ನೋದು ಕಾಣಲ್ಲ. ಆ ರೀತಿ ಬಿದಿರಿನ ಬೆಳೆಗಳನ್ನು ನಾವು ಬೌಂಡ್ರಿ ಸುತ್ತ ಏನಾದ್ರು ಬೆಳೆದ್ರೆ ಅದು ಒಂದು ರಕ್ಷಣವಾಗಿ ನಾವು ರೈತರಿಂದ ಕಾಪಾಡ್ಕೋಬಹುದು. ಕಳ್ಳ ಕಾಕರಿಂದ ನಾವು ಈ ಶ್ರೀಗಂಧವನ್ನು ಕಾಪಾಡ್ಕೋಬಹುದು. ಇನ್ನೊಂದು ಪದ್ಧತಿ ಇದೆ ಶ್ರೀಗಂಧವನ್ನು ಈ ಕಳ್ಳರಿಂದ ಯಾವ ರೀತಿ ಕಾಪಾಡಬೇಕಂದ್ರೆ, ನಾವು ಈಗ ಪ್ಲಾಂಟಿಂಗ್ ಮಾಡ್ತೀವಲ್ಲ, ಗಿಡಗಳು ನೆಡಬೇಕಾದ್ರೇನೆ ಒಂದು 6 ಅಡಿ ಆಳ ತೆಗಿಬೇಕು. ಗುಂಡಿ 6 ಅಡಿ ಆಳ ತೆಗೆದು ನಾವು ಈ ಸಸಿಗಳು 6 ಅಡಿ ಆಗೋವರೆಗೂ ನೋಡ್ಕೋಬೇಕು. ತದನಂತರ 6 ಅಡಿ ಆದ್ಮೇಲೆ ನಾವು 6 ಅಡಿವರೆಗೂ ಪ್ಲಾಂಟಿಂಗ್ ಒಳಗಡೆ ಇಟ್ಬಿಟ್ಟು ಆಮೇಲೆ ಮುಚ್ಚಿಬಿಡ್ಬೇಕು. ಮುಚ್ಚಿದ ನಂತರ ಏನಾದರೂ ಸಾಮಾನ್ಯವಾಗಿ ಕಳ್ಳರು ಬಂದರೆ ಏನು ಮಾಡ್ತಾರೆ, ಮೇಲೆ ಅಷ್ಟೇ ಜಮೀನಿದೆ ಎಷ್ಟಿದೆ ಅಲ್ಲ ಅಷ್ಟೇ ಕಟ್ ಮಾಡ್ಕೊಂಡು ಹೋದಾಗ ಆ ಜಮೀನಿನಿಂದ 6 ಅಡಿ ಏನಿರುತ್ತಲ್ಲ ಅಲ್ಲೇ ಮುಖ್ಯವಾಗಿ ಈ ಒಂದು ಹಾರ್ಟ್ ವುಡ್ ಏನಂತೀವಲ್ಲ ಅದರಲ್ಲಿರುತ್ತೆ, ಅದು ಉಳಿದಿರುತ್ತೆ ನಮಗೆ ಕಳ್ಳರು ಮೇಲಿನ ಕಟಾವು ಮಾಡುವುದು. ಇದು ಒಂದು ಒಂದು ನೆಡುವ ಪದ್ಧತಿಯಲ್ಲೂ ಕೂಡ ಬದಲಾವಣೆ ಆದ್ರೆ ನಾವು ಈ ಕಳ್ಳರು ಕಾಕರಿಂದ ಇದು ರಕ್ಷಿಸಬಹುದು. ಅದಕ್ಕೆ ಬಿಸಿಲು ಅದು ಮಳೆ ಎಲ್ಲ ಸಿಗುತ್ತ? ಅಂದ್ರೆ ಫುಲ್ ಇದಾಗಿ ನಾನು ಕಂಪ್ಲೀಟ್ ಆಗಿ ಮುಚ್ಚಬಾರ್ದು ಅದನ್ನ, ಫಸ್ಟ್ ಅಲ್ಲಿವರೆಗೂ ನಾವು ಹೊರಗಡೆ ಬೆಳೆಸಿಬಿಟ್ಟು ಯಾವಾಗ ಸಸಿ ಅಷ್ಟು ಎತ್ತರ ಆಗತ್ತಲ್ಲ ತದನಂತರ ಆ ಲೆವೆಲ್ಗೆ ಮುಂಚೆ ಮೇಲೆ ಇರತ್ತೆ ಸಸಿಗೆ ಬೆಳೀತಾ ಇರತ್ತೆ ಮೇಲೆ, ಆ ಎತ್ತರವರೆಗೂ ಹೊರಗಿನ ಒಂದು ಇದರಲ್ಲೇ ಬೆಳೆಸ್ಬೇಕು ನಾವು ಪಾಲಿ ತಿನ್ನಲ್ಲಿ 6 ಅಡಿ ಎತ್ತರ ಚೆನ್ನಾಗಿ ಎತ್ತರವಾದ ನಂತರ ಅದರ ಒಳಗಡೆ ಬೆಳೆಸಿದ್ರೆ ಯೂಸ್ವಲಿ ಸಾಮಾನ್ಯವಾಗಿ ಕಳ್ಳರು ಬಂದ್ರೆ ಮೇಲೆ ನೆಲದ ಮಟ್ಟ ಎಲ್ಲಿದೆ ಅಂತ ಹೇಳಿ ತಿಳಿದು ಅಲ್ಲೇ ಕಟಾವು ಮಾಡ್ಕೊಂಡು ಹೋಗ್ತಾರೆ. ಬಟ್ ಒಳಗಿನ ಕೆಚ್ಚಿರೋದು ಕೆಳಗಿನ ಪೋರ್ಷನ್ ಅಲ್ಲಿ ಬೇರು ಮತ್ತೆ ಕಾಂಡ ಏನು ಮುಖ್ಯ ಕಾಂಡವಾಗಿರುತ್ತಲ್ಲ ಅಲ್ಲಿ ಎಣ್ಣಿನ ಅಂಶ ಚೆನ್ನಾಗಿರುತ್ತೆ. ಕೆಲವೊಂದ್ಸಲ ಸಿಮೆಂಟ್ ಪೈಪ್ ಹಾಕೊಂಡು ಹಾಕ್ಬಹುದು ಅಂತಾರೆ. ಅಲ್ಲ ಸಿಮೆಂಟ್ ಪೈಪ್ ಈಗ ಎಲ್ಲಾ ರೈತರಿಗೆ ಸಾಮಾನ್ಯವಾಗಿ ಕಾಸ್ಟ್ಲಿ ಆಗುತ್ತೆ, ಹಂಗಾಗ್ಬಿಟ್ಟು ನಾವು ಏನ್ ಶಿಫಾರಸು ಮಾಡೋದು ಬಿದಿರು ಅಥವಾ ಇದು ಈಗೆಲ್ಲ ಅರಣ್ಯ ಸಂಶೋಧನಾ ಸಂಸ್ಥೆ ಮೈಕ್ರೋ ಚಿಪ್ಸ್ ಅಂತ ಹೇಳಿ ಬಂದಿದೆ, ಅದು ತುಂಬಾ ಕಾಸ್ಟ್ಲಿ ಆಗ್ತಾ ಇದೆ. ಹಂಗಾಗ್ಬಿಟ್ಟು ಈಗ ಕರ್ನಾಟಕ ಅರಣ್ಯ ಇಲಾಖೆಗೆ ಸುಮಾರು ಶಿಫಾರಸು ಇದು ಮಾಡ್ತಾ ಇದಾರೆ, ಮನವಿ ಎಲ್ಲ ಮಾಡ್ಕೊಂತಿದ್ದಾರೆ. ಕಡಿಮೆ ದರದಲ್ಲಿ ಅಥವಾ ಸಬ್ಸಿಡಿ ದರದಲ್ಲಿ ಕೊಟ್ರೆ ರೈತರು ಅದನ್ನ ಅಳವಡಿಸಿಕೊಂಡು ಕಳ್ಳ ಇದರಿಂದ ಕಾಪಾಡ್ಕೋಬೇಕಂತೇಳಿ ಇದು ಮಾಡ್ತಾ ಇದೀವಿ. ಅದೇ ಈಗ ನಾವು ಒಂದು ವಾತಾವರಣದಲ್ಲಿ ಬೆಳೆಯುವಂತ ಗಿಡವನ್ನ ನಮ್ಮ ಜಮೀನಿನಲ್ಲಿ ಹೆಚ್ಚು ವಾತಾವರಣಕ್ಕೆ ಹೋಗುತ್ತೋ ಇಲ್ಲೋ ಎಲ್ಲರೂ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ನೀರು ಮತ್ತೆ ಅದರ ನಿರ್ವಹಣೆ ಚೆನ್ನಾಗಿ ಮಾಡಿದ್ರೆ ಎಲ್ಲಿ ಬೇಕಲ್ಲಿ ಬೆಳಿಬಹುದು ಅನ್ನೋದು ರೈತರಲ್ಲಿ ಬಂದಿದೆ. ಆಗ್ಬೋದಾ? ಹೌದು, ಎಲ್ಲಾದ್ರೂ ಬೆಳಿಬಹುದು ಅಂದ್ರೆ ಅದಕ್ಕೆ ಒಂದು ಸೂಕ್ತವಾದ ವಾತಾವರಣ ಎಂದು ಹೇಳಿದ್ನಲ್ಲ, ಅಲ್ಪಾವಧಿಯ ಮಳೆ ಮತ್ತೆ ಚೆನ್ನಾಗಿ ಬಿಸಿಲು ಬೆಳಿಬೇಕು. ನಾವು ಇದು ಒಂದು ಎಲ್ಲಾದ್ರೂ ಬೆಳೆಯುತ್ತಾನೆ, ಅದನ್ನ ಕೆಲವು ರೈತರು ಚೆನ್ನಾಗಿ ಬೆಳೆಸಬೇಕು, ಚೆನ್ನಾಗಿ ಅತಿಯಾಗಿ ಚೆನ್ನಾಗಿ ಬೆಳೆಸ್ಬೇಕಂದ್ರೆ ಡ್ರಿಪ್ ಮಾಡ್ಬಿಡ್ತಾರೆ. ಡ್ರಿಪ್ಪು ಚೆನ್ನಾಗಿ ಬೆಳೆದ್ರೆ ಅದರದ್ದು ಹೊರಗಿನ ಇದು ಚೆನ್ನಾಗಿ ಬೆಳೆಯುತ್ತೆ, ದಷ್ಟ ಪುಷ್ಟವಾಗಿ ಚೆನ್ನಾಗಿ ಬರುತ್ತೆ. ಬಟ್ ನಮಗೆ ಬೇಕಾದಂತ ಅಂಶ ಒಳಗಡೆ ಕೆಚ್ಚು ಹಾರ್ಟ್ ವುಡ್ ಅಥವಾ ಚೇಗು ಅಂತೀವಲ್ಲ ಅದರ ಪ್ರಮಾಣ ಬೆಳೆದಿರಲ್ಲ, ಬರೀ ಕಟ್ಟಿಗೆ ಹೊರಗಿನ ಕಟ್ಟಿಗೆ ಬೆಳೆದಿರತ್ತೆ. ಆದ್ದರಿಂದ ಅದಕ್ಕೆ ಸ್ಟ್ರೆಸ್ ಕಂಡೀಷನ್ ಅಂತೇನೆ ಹೇಳ್ತೀವಲ್ಲ ಅದಕ್ಕೆ ಒತ್ತಡ ಕ್ರಿಯೇಟ್ ಮಾಡಬೇಕು. ನೀರು ಕೊಡಲಾರದೆ ಒಳ್ಳೆ ಟೆಂಪರೇಚರ್ ಎಷ್ಟು ಒತ್ತಡ ಕ್ರಿಯೇಟ್ ಮಾಡ್ತೀವಲ್ಲ ಎಷ್ಟು ಇದು ಮಾಡ್ತೀವಲ್ಲ ಅಷ್ಟು ಅದರ ಒಳಗಿನ ಕೆಚ್ಚು ಹಾರ್ಟ್ ವುಡ್ ಅದರ ಪ್ರಮಾಣ ಜಾಸ್ತಿ ಆಗುತ್ತೆ, ಎಣ್ಣೆ ಅಂಶ ಜಾಸ್ತಿ ಆಗುತ್ತೆ. ಈಗ ಹನಿ ನೀರಾವರಿ ಬೇಡ ಅಂತ ಹೇಳಿದ್ರೆ ಬೇರೆ ನೀರಾವರಿ ಪದ್ಧತಿ ಹೇಗ್ ಮಾಡಬೇಕು, ಹೆಂಗ್ ಎಷ್ಟು ದಿನ? ಶ್ರೀಗಂಧಕ್ಕೆ ಪ್ರಾರಂಭಿಕವಾಗಿ ನಾವು ಗಿಡ ನೆಟ್ ನಂತರ ಅಪ್ಟು ಒಂದು 3 ವರ್ಷವರೆಗೂ ಬೇಕು. 3 ವರ್ಷದ ನಂತರ ನೀರದ ಅವಶ್ಯಕತೆ ಇರಲ್ಲ. 3 ವರ್ಷಕ್ಕೆ ನಾವು ಪ್ರಾರಂಭಿಕವಾಗಿ ತಿಂಗಳಿಗೆ ಒಂದ್ಸಲ ಕೊಟ್ಟರು, ತಿಂಗಳಿಗೆ ಒಂದ್ಸಲ ಇರಿಗೇಷನ್ ಕೊಟ್ಟರು ಸಾಕು. ಅದಕ್ಕೆ ನಾವು ಅತಿಥಿ ಸಸ್ಯಗಳಿರುತ್ತೆ ಅದರ ಪ್ರಾರಂಭ, ಆ ಅತಿಥಿ ಸಸ್ಯಕ್ಕೆ ನೀವು ಕೊಟ್ಟು ನೀವು ನಿಮ್ಮ ಹಣ್ಣಿನ ಬೆಳೆ ಆದರೆ ನೀವು ಹಣ್ಣಿನ ಬೆಳೆ ಬೆಳೆಸ್ಕೋಬಹುದು, ಅಥವಾ ನುಗ್ಗೆ ಇನ್ನೊಂದು ಕರಿಬೇವು ಅಂತ ಬೆಳೆದು ನಾವು ಮಾರುಕಟ್ಟೆ ಸಪ್ಲೈ ಮಾಡಿದ್ರೆ ಅದನ್ನು ಆದಾಯ ಹೆಚ್ಚಿಗೆ ಮಾಡ್ಕೋಬಹುದು. ಬರೀ ನಾವು ಶ್ರೀಗಂಧಕ್ಕೆ ಇದು ಮಾಡ್ಕೊಳೋದು ಒಳ್ಳೇದಲ್ಲ. ಮತ್ತೆ ಅತಿಥಿ ಸಸ್ಯಗಳು ಅಂತೇಳಿ ಹೇಳಿದ್ರಲ್ಲ, ಅವು ಈಗ ಉದಾಹರಣೆಗೆ ಮಾವು ಎತ್ತರವಾಗಿ ಬೆಳೆಯುತ್ತೆ, ಹರಡ್ಕೊಂಡು ಬೆಳೆಯುತ್ತೆ, ಇದಕ್ಕೆ ನೆರಳು ಸಿಗಲ್ದಂಗ್ ಮಾಡೋದು ಹಂಗೇನಾಗುತ್ತ? ಇಲ್ಲ, ಅದಕ್ಕೆ ನಾವು ಅಂತರ ಅಂತೇಳಿ ಕಾಪಾಡ್ಕೋಬೇಕಾಗತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಸಾಧಾರಣವಾಗಿ ಮಿನಿಮಮ್ 10-12 ಅಡಿ ಗಿಡದಿಂದ ಗಿಡಕ್ಕೆ ಅಥವಾ ಸಾಲಿನಿಂದ ಸಾಲಿಗೆ ಕಾಪಾಡ್ಕೋಬೇಕಾಗತ್ತೆ. ಅಷ್ಟು ದೂರ ಇದ್ರೆ ಯಾವುದೇ ರೀತಿ ಸ್ಪರ್ಧೆ ಉಂಟಾಗಲ್ಲ. ನಾವು ಪ್ರಾರಂಭಿಕವಾಗಿ ಅದರ ಬುಡದ ಪಕ್ಕದಕ್ಕೆ ನಾವು ಈಗೇನು ಪ್ಲಾಂಟಿಂಗ್ ಮಾಡ್ತೀವಲ್ಲ, ಗಿಡ ನೆಡಬೇಕಾದ್ರೆ ಒಂದು ಪ್ರಾಥಮಿಕ ಅತಿಥಿ ಸಸ್ಯ ಕೊಟ್ಟಿರ್ತೀವಿ, ಅದು 2-3 ವರ್ಷವರೆಗೂ ಅದರ ಜೊತೆಗೆ ಬೆಳೆಯುತ್ತೆ. ಆಮೇಲೆ ಅದು ಮಾವು ಅಂದ್ರಲ್ಲ ಅದು ದೂರ ಇರುತ್ತೆ, ಯಾವಾಗ ಮಾವಿನ ಬೇರು ಮತ್ತೆ ಶ್ರೀಗಂಧದ ಬೇರು ಕನೆಕ್ಟ್ ಅದನ್ನ ಹೊಸ್ಟೋರಿಯಾ ಅಂತೇಳಿ ಕರಿತೀವಿ, ಆ ಕನೆಕ್ಟ್ ಆಗೋವರೆಗೂ ನಾವು ಬಿಟ್ಟರೆ ಸಾಕು, ಅದು ತನ್ನಂತಾನೆ ಬೆಳ್ಕೊಂತ ಹೋಗುತ್ತೆ. ಗಿಡ ದೂರ ಇರುತ್ತೆ, ಬೇರು ಕನೆಕ್ಟ್ ಆಗುತ್ತೆ. ಬೇರು ಕನೆಕ್ಟ್ ಆಗುತ್ತೆ, ಈ ಬೇರುಗಳ ಮೂಲಕನೆ ಪೋಷಕಾಂಶಗಳನ್ನು ಹೀರಿಕೊಂಡು ಬೆಳೆಯುವ ಒಂದು ಲಕ್ಷಣ ಈ ಗಿಡ ಹೊಂದಿರುತ್ತೆ. ಇನ್ನು ಎಷ್ಟು ಅಂತರದಲ್ಲಿ ಈ ಶ್ರೀಗಂಧದ ಗಿಡಗಳನ್ನು ಹಾಕಬೇಕು, ಸಾಲಿನಿಂದ ಸಾಲಿಗೆ ಎಷ್ಟು, ಗಿಡದಿಂದ ಗಿಡಕ್ಕೆ ಎಷ್ಟು, ಸಸ್ಯ ಹೇಗೆ ಸಿಗ್ತಾವು ಅದೊಂದು ಸ್ವಲ್ಪ. ಸಾಮಾನ್ಯವಾಗಿ ನಾವು ಇದನ್ನ ಎರಡು ರೀತಿಯಲ್ಲಿ ಇದು ಮಾಡಬೇಕು. ಈಗೇನಾದರೂ ಬದು ನೆಡುವಿಕೆ, ಅದೊಂದು ಕಾಮನ್ ಸರ್ವೇ ಸಾಮಾನ್ಯ ಪದ್ಧತಿ ಕೃಷಿ ಅರಣ್ಯದಲ್ಲಿ ಬದು ನೆಡುವಿಕೆ. ಶ್ರೀಗಂಧ ಸಿಕ್ತು ಎಲ್ಲಾದರೂ ಬದುವಲ್ಲಿ ಹಾಕಾನೆ ಮತ್ತೆ ಯಾಕೆ ಅಂತೇಳಿ ಇರ್ತದೆ. ಬದುಗಳಲ್ಲಿ ಹಾಕ್ಬೇಕಂದ್ರೆ 2-3 ಮೀಟರ್ ಅಲ್ಲಿ ಹಾಕಿದ್ರೆ ಹಾಕು. ಅದರ ಬದುಗಳಲ್ಲಿ ಯಾವುದಾದ್ರು ಪೊದೆಗಳಿದ್ರೆ, ಸಪೋಸ್ ಕವಳೆಕಾಯಿ ಅಂತಂದ್ರೆ ಅಂತ ಪೊದೆಗಳಲ್ಲೂ ಸಹ ಚೆನ್ನಾಗಿ ಬರುತ್ತೆ. ಕವಳೆಕಾಯಿ ಜೊತೆ ಇದನ್ನು ಬೆಳೆದಿರೋದು ಉದಾಹರಣೆ ಇದೆ. ನೀವು ಕವಳೆಕಾಯಿ ಹಣ್ಣು ಚೆನ್ನಾಗಿ ಬರುತ್ತೆ, ಇದು ಬರುತ್ತೆ, ಅದರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಬೆಳೆಯುವ ಗುಣಗಳಿಗೂ ಶ್ರೀಗಂಧ ಆಗಿದೆ. ಅಲ್ಲಿ 2-3 ಮೀಟರ್ಗೊಂದು ನಾವು ಈ ಶ್ರೀಗಂಧವನ್ನು ನೆಡಬೇಕಾಗುತ್ತೆ. ಒಂದು ವೇಳೆ ಈ ಕೃಷಿ ಅರಣ್ಯ ಪದ್ಧತಿಯಲ್ಲಿ ನಾವು ಏನಾದರೂ ಬೆಳೆಯೋದಾದ್ರೆ ಗಿಡದಿಂದ ಗಿಡಕ್ಕೆ 3-4 ಮೀಟರ್, ಸಾಲಿನಿಂದ ಸಾಲಿಗೆ 6-8 ಮೀಟರ್ ನಾವು ಕಾಪಾಡ್ಕೋಬೇಕಾಗತ್ತೆ ಮೀಟರ್ ನಾನು ಹೇಳ್ತೇನೆ. ಹಾಗಾಗಿ ಇದನ್ನ ಬೆಳೆಸುವಂತಹ ಸಂದರ್ಭದಲ್ಲಿ ಕೀಟ ರೋಗ ಅಥವಾ ಅಂತಿಂತ ತೊಂದರೆಗಳು ಏನಾದರೂ ಇರ್ತಾವ? ಒಂದು ಮುಖ್ಯವಾಗಿ ಇದಕ್ಕೆ ಶ್ರೀಗಂಧ ಒಂದು ಸ್ಪೈಕ್ ಡಿಸೀಸ್ ಅಂತೇಳಿ ಬರುತ್ತೆ. ಅದು ಸರ್ವಸಾಮಾನ್ಯವಾಗಿ ಅದರ ಎಲೆಗಳು ಎಲ್ಲ ಹಳದಿ ಬಣ್ಣವಾಗಿ ಬಂದರೆ ಅದು ಮತ್ತೆ ಆ ಎಲೆ ಎಲ್ಲ ಬಳಚಾಗಿ ಬಿದ್ದುಬಿಡತ್ತೆ. ಅದು ಒಂದು ಸರ್ವೇ ಇದು ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಕಾಣ್ತಾ ಇಲ್ಲ. ಮತ್ತೆ ಒಂದು ಬೋರರ್ ಅಂತೇಳಿ ಬರುತ್ತೆ, ಈ ಕಾಂಡ ಕೊರಕ ಅಂತೇಳಿ ಹೇಳ್ತೀವಲ್ಲ, ಆ ಕಾಂಡ ಕೊರಕ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡೋ ನಾವು ನಿಯಂತ್ರಣ ಮಾಡುವ ಇದನ್ನು ಹೇಳ್ಕೊಟ್ಟಿದೀವಿ ರೈತರಿಗೆ ಯಾವ ರೀತಿ ಇದು ಮಾಡಬೇಕು ಅನ್ನೋದು. ಅದು ಅಂತ ಏನು ಜಾಸ್ತಿ ಇದಾಗಿ ಕಂಡು ಬಂದಿಲ್ಲ. ಇದು ಗೊಬ್ಬರ ಅದೆಲ್ಲ ಹಾಕ್ಬೇಕು ಅಂತ? ಪ್ರಾರಂಭಿಕವಾಗಿ ಗಿಡ ನೆಡ್ತೀವಲ್ಲ ಆ ಸಮಯದಲ್ಲಿ ನಾವು ಈ ಕೊಟ್ಟಿಗೆ ಗೊಬ್ಬರ 2-3 ಕೆಜಿ ಪ್ರತಿಯೊಂದು ಗುಂಡಿ ಪೆಟ್ಟಿ ಇರುತ್ತಲ್ಲ ಅದಕ್ಕೆ ನಾವು ಈ ಕೊಟ್ಟಿಗೆ ಗೊಬ್ಬರ ಮಿಶ್ರ ಮಾಡಿ ನಾವು ಅದಾದ ನಂತರ ಪ್ಲಾಂಟಿಂಗ್ ಮಾಡಿದ್ರೆ ಒಳ್ಳೇದು, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ ಪ್ರಾರಂಭಕ್ಕೆ. ಅದಕ್ಕೆ ಟ್ರಿಮ್ಮಿಂಗ್ ಬಿದ್ದುಬಿಡತ್ತೆ. ಅದು ಒಂದು ಸರ್ವೇ ಇದು ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಕಾಣ್ತಾ ಇಲ್ಲ. ಮತ್ತೆ ಒಂದು ಬೋರರ್ ಅಂತೇಳಿ ಬರುತ್ತೆ, ಈ ಕಾಂಡ ಕೊರಕ ಅಂತೇಳಿ ಹೇಳ್ತೀವಲ್ಲ, ಆ ಕಾಂಡ ಕೊರಕ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡೋ ನಾವು ನಿಯಂತ್ರಣ ಮಾಡುವ ಇದನ್ನು ಹೇಳ್ಕೊಟ್ಟಿದೀವಿ ರೈತರಿಗೆ ಯಾವ ರೀತಿ ಇದು ಮಾಡಬೇಕು ಅನ್ನೋದು. ಕರ್ನಾಟಕ ಈ ಶ್ರೀಗಂಧ ಬೆಳೆಗಾರರಿಗೆ ಅಂದ್ರೆ ಈ ಕರ್ನಾಟಕ ಅರಣ್ಯ ಇಲಾಖೆ ಇದೆ ಅಲ್ಲ, ಅರಣ್ಯ ಇಲಾಖೆಗೆ ನಾವು ಪರವಾನಗಿ ತಗೊಂಡು ಅವರಿಗೆ ನಾವು ಈ ಶ್ರೀಗಂಧ ಕೆಚ್ಚನ್ನು ಕೊಡಬೇಕಾಗತ್ತೆ. ಒಂದು ವೇಳೆ ನಾವು ಈ ಪ್ರೈವೇಟ್ ಅಲ್ಲಿ ಏನಾದ್ರು ಮಾರಾಟ ಮಾಡಕ್ ಕೊಟ್ರೆ ಅವರಿಗೆ ರೈತರಿಗೆ ಇನ್ನೂ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಿ ಅವರ ಆದಾಯ ಹೆಚ್ಚಿಸ್ಕೋಬಹುದಾಗಿದೆ. ಮಾರಾಟ ಕೊಡಿ, ಇಲ್ಲವಾದಲ್ಲಿ ನಮಗೆ ಇದನ್ನ ಹಾರ್ಟಿಕಲ್ಚರ್ ತೋಟಗಾರಿಕೆ ಬೆಳೆಗೆ ಸೇರಿಸ್ರಿ ಅಂತೇಳಿ ವಾದ ಮಂಡಿಸ್ತಾನೆ ಇದ್ದಾರೆ. ಇನ್ನು ಸಾಲ ಆಗಿಲ್ಲ ಅವರದು, ಆಗ್ಲಿ ಅಂತೇಳಿ ನಾನು ಈ ಮೂಲಕ ಕೇಳ್ತಾ ಇದ್ದೆ. ಈಗ 15 ವರ್ಷದ ಬೆಳೆ ಎಷ್ಟು ಕೆಜಿ ಶ್ರೀಗಂಧವನ್ನು ಕೊಡಬಹುದು? ಸಾಮಾನ್ಯವಾಗಿ 15 ವರ್ಷದ ಇದು ಆದ್ರೆ ಸರ್ವೆ ಸಾಮಾನ್ಯವಾಗಿ ಒಂದು 8-15 ಕೆಜಿ. 15 ವರ್ಷದ ಚೆನ್ನಾಗಿ ಫಲವತ್ತಾಗಿ ಬೆಳೆದ್ರೆ 8-10 ಕೆಜಿ ನಾವು ಒಳಗಿನ ಕೆಚ್ಚು ಅಥವಾ ಹಾರ್ಟ್ ವುಡ್ ಚೇಗು ಅಂತೇಳಿ ಕರಿತೀವಲ್ಲ ಅದನ್ನ ನಾವು ಪಡ್ಕೋಬಹುದಾಗಿದೆ. ಮಿನಿಮಮ್ ಅಂದ್ರೆ ಇಷ್ಟೇ ರೇಟ್ ಇದೆ ನೋಡಿ ಸರ್, 12,000-13,000 ರೂಪಾಯಿ ಈಗ ಪ್ರಚಲಿತ ರೇಟ್ ಇದೆ. ಒಂದು ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೋಬಹುದು ಅಲ್ವಾ? ಹೌದು, ಅಷ್ಟಿದೆ. ಹಂಗಾಗ್ಬಿಟ್ಟು ಈ ಶ್ರೀಗಂಧ ಬೆಳೆಗಾರರು ಎಲ್ಲರು ಬೆಳೆದ್ರೆ, ಈಗ ಒಬ್ಬರು ಬೆಳೆದ್ರೆ ಇನ್ನೊಬ್ಬರು ಕಳ್ಳತನ ಮಾಡುವ ನಿಟ್ಟಿನಲ್ಲಿ ಭಯ ಪಡಬೇಕಾಗಿಲ್ಲ. ಎಲ್ಲರೂ ಸಾಮೂಹಿಕವಾಗಿ ಬೆಳೆದ್ರೆ ಒಂದು ಸಾಮೂಹಿಕ ಫೆನ್ಸ್ ಅಂದ್ರೆ ಬೇಲಿ ತರ ಉಂಟಾಗತ್ತೆ. ಎಲ್ಲರೂ ಬೆಳೆದ್ರೆ ಈ ಒಂದು ಕಳ್ಳ ಕಾಕರಿಂದ ನಾವು ಶ್ರೀಗಂಧವನ್ನು ಕಾಪಾಡ್ಕೋಬಹುದಾಗಿತ್ತು. ಯಾವ್ದೋ ಪೇಪರ್ ನಲ್ಲಿ ಓದಿ, ದೊಡ್ಡ ದೊಡ್ಡ ಆಫೀಸರ್ ಮನೆ ಕಾಂಪೌಂಡ್ ಅಲ್ಲಿ ಇರುವಂತಹ ಶ್ರೀಗಂಧದ ಮರವನ್ನ ಈಗ ಮಷಿನ್ ಇಲ್ಲಿಂದ 1 ನಿಮಿಷ ಕಟ್ ಮಾಡ್ಕೊಂಡು ಹೊರಡ್ತಾರೆ. ಅದೇ ಸರ್, ಅಷ್ಟ ಅದಕ್ಕೆ ನಾವು ಈ ಪಿಟ್ ಮೆಥಡ್ ಏನಾದರೂ ಅಳವಡಿಸಿದ್ರೆ ಮೇಲೆ ಸ್ಟೆಮ್ ಇದು ಹೋದ್ರು ಅಲ್ಲಿ ಸ್ವಲ್ಪ ಇದು ಮಾಡಬಹುದು. ಇಂಥ ಕಾಂಪೌಂಡ್ ಅಥವಾ ಒಳ್ಳೆ ಒಳ್ಳೆ DC ಕಾಂಪೌಂಡ್ ಅಲ್ಲಿ ಕಳ್ಳತನ ಆಯ್ತು ಅಂತ ಹೇಳಿದ್ರು. ಅಂತ ಇದರಲ್ಲಿ CCTV ಅವು ಇದ್ದೇ ಇರ್ತವೆ, ಅದನ್ನ ಟ್ರೇಸ್ ಔಟ್ ಮಾಡಬಹುದು. ಅಥವಾ ಯಾವುದೇ ಒಂದು ಮರ 15 ವರ್ಷ ಆಗಿದೆ ಅಂದ್ರೆ ಅಟ್ಲೀಸ್ಟ್ ಅದನ್ನ ಈಗ ಮೈಕ್ರೋಚಿಪ್ ಅಂತೂ ಬಂದಿದೆ, ಅದನ್ನೇನಾದ್ರೂ ಅಳವಡಿಸಿಕೊಂಡಾದಲ್ಲೇ ನಾವು ಆ ಮರವನ್ನು ಕಾಪಾಡಬಹುದಾಗಿತ್ತು. ಈಗೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ. ಅಂತ ಟೆಕ್ನಾಲಜಿ ಈಗ ಮೊನ್ನೆ IWST ಹೋದಾಗ ಟೆಕ್ನಾಲಜಿ ಎಲ್ಲ ನೋಡಿ ಬಂದೆ. ಸಿಂಪಲ್ ಆಗಿದೆ, ಒಂದು ಬೆಲ್ಟ್ ತರ ಆ ಮರಗೆ ಇದು ಮಾಡಿರ್ತಾರೆ. ಅದು ಎಲ್ಲ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಒಂದು ಅಲರಂ ಹೋಗುತ್ತೆ, ಜೊತೆಗೆ ನಮ್ಮ ಅರಣ್ಯ ಇಲಾಖೆ ಕೂಡ ಮೆಸೇಜ್ಗಳು ಬರುತ್ತೆ, ಇಂತಿಂತವರೇ ಹಿಂಗ್ ಬಂದು ಕಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಈಗ 1 ಎಕರೆದೊಳಗೆ ಎಷ್ಟು ಸಸಿ ಕುಂದಿರ್ತಾವು? 15 ವರ್ಷ ಆದ ನಂತರ ಅದು ಲೆಕ್ಕ ಹಾಕಿ ಕೋಟಿ ಗಂಟ್ಲೆ ಕೋಟಿ ಕೋಟಿ 300-400 ಅಂದಾಜು ಸಸಿಗಳು ಏನಾದ್ರು ಒಂದು 300 ಸಸಿಗಳನ್ನೇ ತಿಳ್ಕೊಳ್ಳಿ ಚೆನ್ನಾಗಿ. ಅದರಲ್ಲಿ ಒಂದು 90% ಏನಾದ್ರು ಅಂದ್ರೆ ಅವು ಇವಾಗ ರೋಗ ರುಜಿನಗಳಿಂದ ಎಲ್ಲ ಹೋಗಿರಬಹುದು ಹೋದ್ರು ಒಂದು 90% ಇದು ಮಾಡೋ ಒಂದು 250 ಗಿಡಗಳು ಅಂತಾನೆ ತಿಳಿದ್ರು 1 ಎಕರೆಗೆ.